ಅದೇ ಎಬಿಆರ್ ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಆರ್ ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಆರ್ ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲಗಳನ್ನು ಕುರಿತು ಮೈಸೂರಿನಲ್ಲಿರುವ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಒಂದು ಕೃಷಿಕರು ಅವರ ಉತ್ಪಾದನೆಯನ್ನ, ಅದರ ಗುಣಮಟ್ಟವನ್ನು, ಅದರ ಮಾರುಕಟ್ಟೆಯನ್ನ ತಾವೇ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರೈತ ಉತ್ಪಾದಕರ ಕಂಪನಿಗಳನ್ನ, ರೈತ ಉತ್ಪಾದಕರ ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸಿ ಸಂಪನ್ಮೂಲಗಳನ್ನ ಒದಗಿಸಿ ಆ ಸಂಪನ್ಮೂಲಗಳನ್ನ ವ್ಯವಸ್ಥಿತವಾಗಿ ಅವರೇ ನಿರ್ವಹಣೆ ಮಾಡ್ತಾ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋ ಒಂದು ಆಶಯದಿಂದ ಪ್ರಾದೇಶಿಕವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳನ್ನ, ಅಲ್ಲಿಯ ಒಂದು ಬೆಳೆಯ ಪದ್ಧತಿಗಳು, ಅಲ್ಲಿಯ ಸಂಪನ್ಮೂಲಗಳಿಗೆ ಅನುಸಾರವಾಗಿ ಅಲ್ಲಿರುವಂತಹ ಅವಕಾಶಗಳನ್ನ, ಅಲ್ಲಿ ಸಾಧ್ಯ ಇರುವಂತಹ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಳ್ತಾ ಹೇಗೆ ಒಬ್ಬ ರೈತ ಸಂಘಟಿತವಾಗಿ ಅಭಿವೃದ್ಧಿಯನ್ನ ಹೊಂದಬಹುದು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು, ಪ್ರಯತ್ನಗಳು ನಡೀತಾ ಇದೆ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ 5 ರೈತ ಉತ್ಪಾದಕರ ಸಂಸ್ಥೆಯನ್ನ ಮಾರ್ಗದರ್ಶನ ನೀಡಿ ಈಗಾಗಲೇ ಸ್ಥಾಪನೆಯೂ ಆಗಿದೆ, ಅವುಗಳ ಕೆಲಸ ಸಹ ಪ್ರಾರಂಭ ಆಗಿದೆ. ಮೈಸೂರಿನಲ್ಲಿ ಇರುವಂತಹ ಮಹಾತ್ಮ ಗಾಂಧಿ ಟ್ರಸ್ಟ್ ರಿಜಿಸ್ಟರ್ಡ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ತಾಲೂಕಿನಲ್ಲೇನೆ 5 ರೈತ ಉತ್ಪಾದಕರ ಸಂಸ್ಥೆಯನ್ನ ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನ ಸಂಪನ್ಮೂಲ ಸಂಸ್ಥೆಯಾಗಿ ವಹಿಸಿಕೊಂಡಿದೆ. ಆ ಸಂಸ್ಥೆಯ ಮುಖ್ಯಸ್ಥರಾದ ಟಿಜಿ ಆದಿಶೇಷನ್ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆದಿಶೇಷನ್ ಗೌಡ. ನಮಸ್ತೆ ಸರ್. ಈ ಮಹಾತ್ಮ ಗಾಂಧಿ ಟ್ರಸ್ಟ್ ಪ್ರಾರಂಭ ಆಗಿ ಸುಮಾರು 21 ವರ್ಷ ಆಗಿದೆ. ಹಲವಾರು ಗ್ರಾಮೀಣಾಭಿವೃದ್ಧಿ ಸೇವೆಗಳನ್ನ ಮಾಡ್ತಾ ಇದೀವಿ. ರೈತರ ಜೊತೆ ಕೆಲಸ ಮಾಡೋದು ತುಂಬಾ ಅದ್ಭುತವಾದಂತಹ ಒಂದು ಅನುಭವ. ನಾವೀಗಾಗಲೇ ಹಲವಾರು ಯೋಜನೆಗಳಲ್ಲಿ, ಸಾವಯವ ಕೃಷಿ ಯೋಜನೆಯಲ್ಲಿ ರೈತರ ಜೊತೆ ಮಾಡಿದ್ದೀವಿ, ವಾಟರ್ ಶೆಡ್ಗಳಲ್ಲಿ ರೈತರ ಜೊತೆ ಮಾಡಿದ್ದೀವಿ, ನಬಾರ್ಡ್ ವಾಟರ್ ಶೆಡ್ ಅಲ್ಲಿ ರೈತರ ಜೊತೆ ಕೆಲಸ ಮಾಡಿದ್ದೀವಿ. ಈಗಾಗಲೇ ಕೊಡಗಲ್ಲೂ ಕೂಡ ಇದೇ ತರ ರೈತ ಉತ್ಪಾದಕ ಸಂಸ್ಥೆ ಇದನ್ನ ಮಾಡಿದ್ವಿ. ಈಗ ಮೈಸೂರು ಜಿಲ್ಲೆ ನಲ್ಲಿ ಮಾಡತಕ್ಕಂಥದ್ದು ಅತಿ ಹೆಚ್ಚಿನ ಸಂತೋಷ ತಂತು. ಕೆ ಆರ್ ನಗರ ತಾಲೂಕಿನಲ್ಲಿ ರೈತರು ತುಂಬಾ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಈಗ ಆಲ್ರೆಡಿ 500 ಜನ ಸದಸ್ಯರಾಗಿ, ನೋಂದಾಯಿತರಾಗಿ 5 ರೈತ ಉತ್ಪಾದಕ ಸಂಸ್ಥೆಗಳು ಕಂಪನಿ ರಿಜಿಸ್ಟ್ರೇಷನ್ ಆಕ್ಟ್, ROC ರಿಜಿಸ್ಟರ್ ಆಫ್ ಕಂಪನೀಸ್ ಆಕ್ಟ್ ಕೆಳಗಡೆ ನೋಂದಾಯಿತವಾಗಿದೆ. ಇದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಕೋಆಪರೇಟಿವ್ ಆಕ್ಟ್ ಅಲ್ಲಿ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಇದನ್ನ ROC ಅಂತ, ರಿಜಿಸ್ಟರ್ ಆಫ್ ಕಂಪನೀಸ್ ಆಕ್ಟ್ ಕೆಳಗಡೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಮಾಡಬೇಕು, ರೈತನನ್ನ ಉದ್ಯಮಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯಿಂದ ಹೇಳಿದರು. ಈಗಾಗಲೇ 5 ರೈತ ಉತ್ಪಾದಕ ಸಂಸ್ಥೆ ರಿಜಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್. ಈಗ ಮೊದಲು ಈ ರೈತ ಉತ್ಪಾದಕರ ಸಂಸ್ಥೆ ಅಂದ್ರೆ ಏನು, ಅದರ ಕಾರ್ಯವ್ಯಾಪ್ತಿ ಏನು, ಅಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಿ ಸರ್. ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ರೈತ ಇಲ್ಲಿವರೆಗೂ ಯಾವುದೋ ಸಂಸ್ಥೆ ಮುಖಾಂತರ ಅವನು ಮಾರಾಟ ಮಾಡ್ತಾ ಇರಲಿಲ್ಲ ತನ್ನ ಬೆಳೆಗಳನ್ನ. ಅದಕ್ಕಾಗಿ ಅವನಿಗೆ ನಿಗದಿತವಾದಂತ ಮಾರುಕಟ್ಟೆಯ ಮೌಲ್ಯ, ಅವನ ಬೆಳೆಗೆ ಏನ್ ಬೆಳೀತಾ ಇತ್ತು ಅಥವಾ ಅವನ ಮಾರುಕಟ್ಟೆಯ ಮೌಲ್ಯವನ್ನ ಅದನ್ನು ಬೆಳೆಗೆ ನಿರ್ಧಾರ ಮಾಡತಕ್ಕಂತ ಹಕ್ಕೇ ಇರಲಿಲ್ಲ ಅವನಿಗೆ. ಅದರಿಂದನೇ ರೈತನಿಗೆ ಸೋಲಾಗ್ತಾ ಇದೆ, ರೈತನ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಂದಿದ್ದಾರೆ. 10,000 FPOಗಳನ್ನ, ರೈತ ಉತ್ಪಾದಕ ಸಂಸ್ಥೆಗಳನ್ನ ದೇಶಾದ್ಯಂತ ಮಾಡಬೇಕು. ಅದು ವಿವಿಧ ಬೆಳೆಗೆ, ವಿವಿಧ ಕೃಷಿಗೆ ಸಂಬಂಧಪಟ್ಟಂಗೆ ಕಂಪನಿಗಳನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ವ್ಯಾಲ್ಯೂ ಚೈನ್ ಅನ್ನ ಐಡೆಂಟಿಫೈ ಮಾಡಬೇಕು. ಮೌಲ್ಯ ಸರಪಳಿ, ಒಂದೇ ಬೆಳೆ ಬೆಳೀತಕ್ಕಂಥ ರೈತರನ್ನೆಲ್ಲ ಒಂದೇ ಕಡೆ ಒಗ್ಗೂಡಿಸಿ

ಅಂದ್ರೆ ನೀವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಸಹಕಾರಿ ಸಂಘ ಅಂತ ಹೇಳಕ್ಕಾಗಲ್ಲ, ಇದು ಒಂದು ಕಂಪನಿ, ಇದೊಂದು ಉದ್ಯಮ ಅಥವಾ ಒಂದು ಉದ್ದಿಮೆ ಅಂತಾನೆ ನಾವು ಪರಿಭಾವಿಸಬೇಕಾಗತ್ತೆ. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕೆಆರ್ ನಗರದಲ್ಲಿ ಈ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗಿದೆ, ಹಂತ ಹಂತವಾಗಿ ಬೇರೆ ತಾಲೂಕುಗಳಿಗೂ ಬೇರೆ ಜಿಲ್ಲೆಗಳಿಗೂ ಇದು ವ್ಯಾಪಿಸ್ಕೊಂಡು ಹೋಗುತ್ತೆ. ಪ್ರಶ್ನೆ ಬರೋದು, ಒಬ್ಬ ರೈತ ನನಗೆ ಇದು ಯಾಕೆ ಬೇಕು, ನನಗೆ ವೈಯಕ್ತಿಕವಾಗಿ ಇದರಿಂದ ಏನು ಅನುಕೂಲ, ನಾನು 1,200 ರೂಪಾಯಿ ಕೊಟ್ಟು ಒಂದು ಷೇರ್ನ ತಗೊಳ್ಳೋದ್ರಿಂದ ನನಗೆ ಏನು ಅನುಕೂಲ ಆಗುತ್ತೆ, ಒಂದು ಪ್ರಶ್ನೆ. ಇನ್ನೊಂದು, ನನ್ನ ನಂತರದಲ್ಲೂ ಆ ಒಂದು ಪ್ರಯೋಜನಗಳು ನನ್ನ ಮುಂದಿನ ಪೀಳಿಗೆಗೂ ಸಿಗುತ್ತಾ, ನಾನು ಯಾಕೆ ಸೇರಬೇಕು ಅನ್ನೋದೇ ಮೂಲಭೂತವಾಗಿ ಅವರ ಪ್ರಶ್ನೆ ಬರುತ್ತೆ. ಏನು ಉತ್ತರ? ಸರ್, ಇಲ್ಲಿ ತಾವು ಹೇಳಿದ ಹಾಗೆ ಯಾವುದೇ ಒಂದು ರೂಪಾಯಿಗೂ ರೈತನಾಗ್ಲಿ ಬೇರೆ ಯಾರೇ ಆಗ್ಲಿ ಅದಕ್ಕೆ ತನ್ನದೇ ಆದಂತ ಬೆಲೆ ಇದೆ. ಅವನು ರೈತ ಅಂದಾಗ 1,200 ರೂಪಾಯಿ ಬಹಳ ದೊಡ್ಡ ಮಟ್ಟದ ಮೊತ್ತ ಆಗಿ ಆತನಿಗೆ ಕಾಣಿಸುತ್ತೆ. ಯಾಕೆಂದ್ರೆ ಇವತ್ತಿಗೂ 200 ರೂಪಾಯಿ 250 ರೂಪಾಯಿ ಕೂಲಿ ಸಿಗ್ತಾ ಇದೆ ನಮ್ಗೆ ಅಂತ ಹೇಳ್ತಾರೆ ರೈತರು. 250 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದ್ರೆ 250 ರೂಪಾಯಿ ಉಳಿಯುತ್ತೆ. ನೀವು ಷೇರು ಅಮೌಂಟ್ ಅನ್ನ ಜಾಸ್ತಿ ಇಟ್ಬಿಟ್ಟಿದ್ದೀರಿ, 1,200 ರೂಪಾಯಿ ನಾವು ಸಂಪಾದನೆ ಮಾಡ್ಬೇಕಂದ್ರೆ ಇಡೀ ವಾರ ದುಡ್ದ ದುಡ್ಡನ್ನೆಲ್ಲ ನಿಮ್ಗೆ ಕಟ್ಟಬೇಕು, ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಮತ್ತೆ ಈಗ ಕೊರೋನಾ ಸಮಯದಲ್ಲಿ ಅದು 1,200 ರೂಪಾಯಿ ಅಂತಕ್ಕಂಥದ್ದು ನಮ್ಗೆ ಬಹಳ ಅಮೂಲ್ಯವಾದಂತದ್ದಾಗಿದೆ ಅಂತ ಅವ್ರು ಹೇಳ್ತಾ ಇದಾರೆ. ತಾವ್ ಹೇಳಿದಾಗೆ ಇದು ಮಹತ್ವವಾದಂತಹ ಒಂದು ಉದ್ದೇಶ, ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯೋದು. ಉದಾಹರಣೆಗೆ ಇವತ್ತು ತಾವು ನೋಡ್ತಾ ಇದ್ದೀರಿ ಸಹಕಾರಿ ರಂಗದಲ್ಲಿ ಹಾಲು ಉತ್ಪಾದಕರ ಸಂಸ್ಥೆ ಅಂತ ಹೇಳಿದ್ರೆ ಅದು ಅಮೂಲ್ ಗುಜರಾತದ್ದು ಮೊದಲನೇದು ಇಡೀ ದೇಶದಲ್ಲಿ. ಅದು ಬಿಟ್ಟರೆ ನಮ್ಮ ಹೆಮ್ಮೆಯ ಸಂಸ್ಥೆ ನಂದಿನಿ ಇದೆ, ಅದು ನಮ್ಮ ರಾಜ್ಯದ್ದು ಅಂತ ಹೇಳ್ಕೊಳ್ಳೋದಕ್ಕೆ, ನಮ್ಮ ರೈತ ಕಟ್ಟದ್ದು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅದೇ ತರ ಈ ತರ ಸಂಸ್ಥೆಗಳು ತಾವು ತಮ್ಮ ಪ್ರಶ್ನೆ ಎಲ್ಲ ಕೇಳಿದ ಹಾಗೆ ಇದು ಉದ್ಯಮವನ್ನ ಮಾಡಬೇಕು ಕಂಪನಿ ಅಂತ ಮಾಡಿದ್ರೆ ಸಹಕಾರ ಸಂಘ ಅಲ್ಲ ಅಂತ ಹೇಳಿದ್ರಿ. ಆ ವಿಚಾರವನ್ನು ನಾನು ಗಮನಕ್ಕೆ ತರಲೇಬೇಕಾಗುತ್ತೆ ರೈತರಿಗೆ. ಇದು ಸರ್ಕಾರದ ಪ್ರದೇಶದ ಪ್ರಧಾನಮಂತ್ರಿಯವರ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಇಂಟರ್ಫೇರೆನ್ಸಿ ಇದರಲ್ಲಿ ಇರಬಾರದು, ಆದಷ್ಟು ಕಡಿಮೆ ಇರಬೇಕು, ಅದು ನಗಣ್ಯ ಅನ್ನ ಮಟ್ಟಿಗೆ ಇರಬೇಕು, ಸಾಧ್ಯ ಆದ್ರೆ ಅಲ್ಲಿ ಏನು ಇರಬಾರದು. ಇದು ತಂದೆ ಆದಂತ ಸ್ವಂತ ಕಾಲ ಮೇಲೆ ಒಂದು ಕಂಪನಿಯಾಗಿ ನಿಲ್ಬೇಕು, ಅದಕ್ಕೆ ಮಾಲೀಕ ರೈತ ಆಗಿರ್ಬೇಕು, ರೈತರ ಸಾಮೂಹಿಕ ಮಾಲೀಕತ್ವದಲ್ಲಿ ಆ ಕಂಪನಿ ಮುನ್ನಡೆಯಬೇಕು, ಅವನು ಉತ್ಪಾದನೆ ಮಾಡತಕ್ಕಂತ ಬೆಳೆಗೆ ಅವನೇ ಬೆಲೆ ನಿರ್ಧಾರ ಮಾಡ್ಕೋಬೇಕು. ಸೊ ಬರತಕ್ಕಂತ ಲಾಭಾಂಶ ಎಲ್ಲ ಸದಸ್ಯರಲ್ಲಿ ಹಂಚಿಕೆ ಆಗ್ಬೇಕು ಅಂತಕ್ಕಂತ ಒಂದು ಮಹತ್ವವಾದ ಉದ್ದೇಶದಿಂದ ಅವರು ಮಾಡಿದ್ದಾರೆ. ರೈತ ಇವತ್ತು 1,200 ರೂಪಾಯಿ ಕೊಟ್ಟು ಅವನು ಸದಸ್ಯನಾದ ಅಂತ ಹೇಳಿದ್ರೆ ಆತ ಬದುಕಿರೋ ಅಷ್ಟು ದಿನ ಅಲ್ಲಿ ಬರತಕ್ಕಂತ ಎಲ್ಲ ಲಾಭಾಂಶಗಳನ್ನ ಅವನು ಹೊಂದಬಹುದು. ಈಗ ಲಾಭಾಂಶ ಹೇಗ್ ಬರುತ್ತೆ, ಏನ್ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಹೋದಾಗ ರೈತರು ಕೇಳ್ತಾ ಇರ್ತಾರೆ, ಇದರಲ್ಲಿ ಒಬ್ಬ ಎಣ್ಣೆಕಾಳು ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಎಣ್ಣೆಕಾಳು ಬೆಳೀತಕ್ಕಂಥವ್ರನ್ನೆಲ್ಲ ಸೇರಿಸಿ ಒಂದು ವ್ಯಾಲ್ಯೂ ಚೈನ್ ಮಾಡಿ ಒಂದು ಈ ಸಂಘದ ಕೆಳಗಡೆ ಅವ್ರನ್ನ ಸದಸ್ಯರನ್ನು ಮಾಡಿರ್ತೀವಿ. ಅವರು ಮುಂದೆ ಗ್ರಾಮೀಣ ಮಟ್ಟದಲ್ಲಿ ಕೈಯಿಂದ ಗಾಣದಿಂದ ಎಣ್ಣೆ ತೆಗಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರದೇ ಬ್ರ್ಯಾಂಡಿಂಗ್ ಮಾಡಿ ಅವ್ರದೇ ಅದನ್ನು ಆರ್ಗ್ಯಾನಿಕ್ ಹೆಸರಲ್ಲಿ ಸಾವಯವ ಹೆಸರಲ್ಲಿ ಅಥವಾ ಸ್ವಂತ ಇನಾರ್ಗ್ಯಾನಿಕ್ ಅಲ್ಲೂ ಕೂಡ ಅವರು ಮಾರಾಟ ಮಾಡಬಹುದಾಗಿದೆ. ಆಗೇನಾಗುತ್ತೆ, ಬರತಕ್ಕಂಥ ಸಂಪೂರ್ಣ ಲಾಭ ಅವನು ಬೀಜ ಮಾರೋದ್ರ ಬದಲು ಎಣ್ಣೆಯನ್ನು ಮಾರಾಟ ಮಾಡಿದಾಗ ಅವನಿಗೆ ಹೆಚ್ಚಿನ ಲಾಭ ಬರುತ್ತೆ ಅಂತಕ್ಕಂಥದ್ದು ಇದು ಸಣ್ಣ ಮಟ್ಟದಲ್ಲಿ. ಇದು ಬ್ರ್ಯಾಂಡಿಂಗು ಆದಾಗ ಕಾಲಾನಂತರದ ದಿನಗಳಲ್ಲಿ ಇದಕ್ಕೆ ಜನಪ್ರಿಯತೆ ತಂದಾಗ, ಇದರ ಕ್ವಾಲಿಟಿ ಬಗ್ಗೆ ಜನಗಳಲ್ಲಿ ನಂಬಿಕೆ ಬಂದಾಗ, ಗ್ರಾಹಕರು ಹೆಚ್ಚು ಹೆಚ್ಚು ಇದನ್ನು ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ದೊಡ್ಡ ಹಂತದಲ್ಲಿ ಇದು ಉದ್ಯಮವಾಗಿ ಬೆಳೆಯುತ್ತೆ. ಆಗೇನಾಗುತ್ತೆ, ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಒಂದು ಬ್ರ್ಯಾಂಡಿಂಗಿಗೆ ಮಾನ್ಯತೆ ಸಿಗುತ್ತೆ. ಅದು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಈ ಒಂದು ಕಂಪನಿಯ ಮಾಲೀಕರು ನೇರವಾಗಿ ರೈತರು ನೇರವಾಗಿ ಯಾವುದೇ ಬೆಳೆ ಬೆಳೆಯೋದಕ್ಕೆ ಅಡೆತಡೆ ಇರತಕ್ಕಂಥ ದುಬೈಯೋ ಅಥವಾ ಸಿಂಗಾಪುರ್ ಅಂತ ದೇಶಗಳ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ತನ್ನ ಉತ್ಪಾದನೆಯನ್ನು ನೇರವಾಗಿ ಅವರಿಗೆ ತಲುಪಿಸ್ತಕ್ಕಂಥ, ಅವರಿಗೆ ಕಳಿಸ್ತಕ್ಕಂಥ, ಹೆಚ್ಚಿನ ಲಾಭ ಮಾಡತಕ್ಕಂಥ ಎಲ್ಲ ಮುಕ್ತವಾದಂಥ ಅವಕಾಶಗಳು ಈ ಕಂಪನಿಗಿದೆ. ಸೊ ಅದಕ್ಕೆ ರೈತನೇ ಮಾಲೀಕನಿರ್ತಾನೆ. ಇದೆಲ್ಲ ಮಾಲೀಕತ್ವವನ್ನು ಆತನಿಗೆ ತಂದುಕೊಡ್ತಕ್ಕಂಥದ್ದು 1,200 ರೂಪಾಯಿ ಕೊಟ್ಟು ಆ ಥರ ಷೇರನ್ನು ಪಡ್ಕೊಂಡಾಗ. ನಾನೀಗ ಮೊದಲನೇ ಹಂತದಲ್ಲಿ ಏನು ತಮಗೆ ಹೇಳಿದೆ, ಇದೆಲ್ಲವೂ ಕೂಡ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಕಾಣ್ತಕ್ಕಂಥದ್ದು. ಅಂದ್ರೆ ರೈತ ಉತ್ಪಾದನೆಯನ್ನ ಮಾಡಿ ಆ ಬೆಳೆಯನ್ನ ಬೆಳೆದು ಹಾರ್ವೆಸ್ಟ್ ಮಾಡಿ ಅದನ್ನ ಬ್ರ್ಯಾಂಡಿಂಗ್ ಮಾಡಿ ಮೂಲ ಬೆಳೆಯನ್ನ ಪರಿವರ್ತನೆ ಮಾಡಿ ಅದರಿಂದ ಒಂದು ಎಣ್ಣೆಕಾಳನ್ನ ಅಥವಾ ಬೇಳೆಯಿಂದ ನಾವು ನೋಡ್ತಕ್ಕಂಥ ಪ್ಯಾಕೆಟ್ ಅಲ್ಲಿ ಬರ್ತಕ್ಕಂಥ ತಿನ್ನುವ ಕರಿದ ಪದಾರ್ಥಗಳೇನಿದೆ ಅದನ್ನ ಮಾಡೋ ತನಕ ಅವನು ಮೌಲ್ಯವರ್ಧನೆಯನ್ನ ಮಾಡ್ಕೋಬಹುದಾಗಿದೆ. ಆದರೆ ರೈತ ಬೇಕಾದಂತ ಮೂಲ ಹೂಡಿಕೆಗಳೇನಿದೆ ಬೆಳೆ ಬೆಳೆಯೋದಕ್ಕೆ, ಆ ಮೂಲ ಹೂಡಿಕೆಗಳಾದಂತ ಬೀಜ ಗೊಬ್ಬರ ಕೃಷಿ ಸಲಕರಣೆಗಳು ಇದೆಲ್ಲದಕ್ಕೂ ಕೂಡ ಅವನು ನೇರವಾಗಿ ಈ ಕಂಪನಿಯ ಮುಖಾಂತರ, ಯಾರು ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಬಲ್ಕ್ ಮ್ಯಾನುಫ್ಯಾಕ್ಚರರ್ ಅವ್ರಿಗೆ ನೇರವಾಗಿ ಕಮ್ಯುನಿಕೇಶನ್ ಮಾಡಿ ಇವನು ಅದಕ್ಕೆ ಸಿಇಒ ಇರ್ತಾರೆ, ನಮ್ಮ ಈ ಕಂಪನಿಗೆ ಒಬ್ಬರನ್ನ ಸಿಇಒ ಅಂತ ಅಪಾಯಿಂಟ್ ಮಾಡಿರ್ತೀರಿ, ಅವರು ಈ ಆಕ್ಟಿವಿಟಿನೆಲ್ಲ ಡೇ ಟು ಡೇ ನೋಡ್ಕೋತಾ ಇರ್ತಾರೆ, ಅವ್ರಿಗೆ ತರಬೇತಿಯನ್ನ ಕೊಟ್ಟಿರ್ತೀವಿ, ಎಕ್ಸ್ಪೋಜರ್ನ ಕೊಟ್ಟಿರ್ತೀವಿ, ಅವ್ರು ನೇರವಾಗಿ ಖರೀದಿ ಮಾಡ್ತಾರೆ. ಈಗ ಗೊಬ್ಬರ ಒಂದು ಬ್ಯಾಗ್ ಹೋಗಿ ರೈತ ಮಾರುಕಟ್ಟೆನಲ್ಲಿ ತರೋದಕ್ಕೂ, ಒಂದು ಸ್ಪ್ರೇಯರ್ ಮಿಷಿನ್ ಔಷಧಿ ಹೊಡೆಯೋದಕ್ಕೆ ಅವ್ನು ತರೋದಕ್ಕೂ, ಅದು ನಮ್ಮಲ್ಲಿರ್ತಕ್ಕಂತ 500 ಜನ ರೈತರಿಗೆ 500 ಆರ್ಡರ್ ಹಾಕಿದಾಗ ಅಲ್ಲಿ ಅದರ ಮೌಲ್ಯ ಒಂದಕ್ಕೆ 1000 ರೂಪಾಯಿ ಇದೆ ಅಂತ ಹೇಳಿದ್ರೆ, ಆ 1000 ರೂಪಾಯಿ ಮೌಲ್ಯ ನೇರ ಮಾರಾಟ ಅದರಿಂದ ನಾವು ಖರೀದಿಯಿಂದ ಅದು 600-700 ರೂಪಾಯಿಗೆ ಬರುತ್ತೆ. ಈ ರೈತ ಉತ್ಪಾದಕ ಸಂಸ್ಥೆಯ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಪರೇಷನ್ ಕಾಸ್ಟ್ ಅಂತ ಅವರು ಮಾಡಿಕೊಂಡು ಅವರು ಅದಕ್ಕೆ ಒಂದು 50 ರೂಪಾಯಿ ಹೆಚ್ಚುವರಿ ನಿಗದಿ ಮಾಡ್ಕೊಂಡು 650 ರೂಪಾಯಿ ಮಾರ್ಕೆಟಲ್ಲಿ ಅದೇ ಕ್ವಾಲಿಟಿ ಪ್ರಾಡಕ್ಟ್ ಮಾರ್ಕೆಟಲ್ಲಿ 1000 ರೂಪಾಯಿ ಒಂದು ಪೇ ಮಾಡಬೇಕಾಗಿರುತ್ತೆ, ಅದನ್ನ 650 ರೂಪಾಯಿಗೆ ತಂದಾಗ 350 ರೂಪಾಯಿ ಒಂದೇ ಪ್ರಾಡಕ್ಟಲ್ಲಿ ಉಳಿಯುತ್ತೆ. ಹತ್ತು ಬ್ಯಾಗ್ ರಸಗೊಬ್ಬರ ಖರೀದಿ ಮಾಡಿದಾಗ ಇದೇ ತರನಾದಂಥ ಲಾಭ ಆಯಿತು ಅಂತ ಹೇಳಿದ್ರೆ 3,500-4,000 ಉಳಿಯುತ್ತೆ. ಬೀಜ ಖರೀದಿ ಮಾಡಿದಾಗ ಅದರಿಂದ ಉಳಿತಾಯ ಆಗುತ್ತೆ, ಔಷಧಿ ಖರೀದಿ ಮಾಡಿದಾಗ ಅದರಿಂದ ಉಳಿತಾಯ ಆಗುತ್ತೆ. ರೈತನ ಎಲ್ಲ ಮೂಲ ಕೃಷಿ ಹೂಡಿಕೆಗಳು ಉಳಿತಾಯ ಆಗಬೇಕು, ಆ ಮುಖಾಂತರ ಅವನಿಗೆ ಕೃಷಿಗೆ ಆಗ್ತಕ್ಕಂಥ ಖರ್ಚು ಕಡಿಮೆ ಆಗಬೇಕು, ಲಾಭ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಈ ಕಂಪನಿಯ ಮೂಲ ಉದ್ದೇಶ ಆಶಯ ಆಗಿದೆ ಸರ್. ಅಂದ್ರೆ ಇಲ್ಲಿ ಒಂದು ಸಂಘಟಿತವಾಗಿ ಪ್ರಯತ್ನ ನಡೆಸೋದ್ರಿಂದ ಕೃಷಿಯ ಒಳಸೂರಿಗಳು, ನೀವೇನ್ ಹೇಳಿದ್ರಿ, ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಕೀಟನಾಶಕ ಆಗ್ಬೋದು, ಕೃಷಿ ಪರಿಕರಗಳಾಗ್ಬೋದು, ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಯಂತ್ರೋಪಕರಣಗಳಾಗ್ಬೋದು, ಯಾವುದೇ ಒಂದು ತಂತ್ರಜ್ಞಾನವನ್ನ ಅಳವಡಿಸುವಲ್ಲಿ ಒಂದು ಯಂತ್ರಗಳ ಬಳಕೆ ಆಗ್ಬೋದು, ಅವೆಲ್ಲವೂ ಸಹ ಸುಲಭ ಸಾಧ್ಯವಾಗಿ ಅವರಿಗೆ ಸಿಗುತ್ತೆ. ಸಂಘಟಿತರಾಗಿ ಇವರು ಮಾಡ್ಕೊಳ್ಳೋದ್ರಿಂದ, ನೇರವಾಗಿ ಆ ಕಂಪನಿಗಳಿಂದಾನೇ ವ್ಯವಹಾರ ಮಾಡೋದ್ರಿಂದ ಏನು ಎಷ್ಟು ಮಟ್ಟಿಗೆ ಅವರು ಡಿಸ್ಕೌಂಟ್ ಮಾಡಬಹುದು ಅದು ಅವ್ರಿಗೆ ರಿಯಾಯಿತಿಯಲ್ಲಿ ಇವರಿಗೆ ಪಡೆಯೋದಕ್ಕೆ ಸಾಧ್ಯ ಇದೆ. ರಿಯಾಯಿತಿಯಲ್ಲಿ ಆ ಉಳಿದಂತ ಹಣ ಸರ್ವರಿಗೂ ಸಮಾನವಾಗಿ ಹಂಚಿಕೆನೂ ಆಗುತ್ತೆ. ಹೌದು, ಇದು ಉತ್ಪಾದನೆಗಿಂತ ಮುಂಚೆ. ಉತ್ಪಾದನೆ ನಂತರದಲ್ಲೂ ಸಹ ಒಂದು ಒಳ್ಳೆಯ ಮಾರುಕಟ್ಟೆಯನ್ನ ಒದಗಿಸೋದಕ್ಕೆ ಮತ್ತು ಮೌಲ್ಯವರ್ಧನೆಯನ್ನ ನೀಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅಭಿಪ್ರಾಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಸದಸ್ಯ ಎಲ್ಲರೂ ಸಹ ಉತ್ಪಾದಕರೇ ಆಗಿರಬೇಕೆ ಅನ್ನೋದೊಂದು, ಅಥವಾ ಒಂದು ಕುಟುಂಬದಲ್ಲಿ 4-5 ಜನ ಇದ್ದು ಆರ್ಟಿಸಿಗಳವರು ಬೇರೆ ಬೇರೆ ಹೆಸರಿದ್ರೆ ಪ್ರತಿಯೊಬ್ಬರನ್ನು ನೀವು ಉತ್ಪಾದಕರು ಅಂತಾನೆ ತಗೊಳ್ತೀರಾ, ಹೇಗೆ? ಅದು ಸದಸ್ಯರಾಗೋದಕ್ಕೆ ಆರ್ಟಿಸಿ ಬೇರೆ ಬೇರೆ ಇದ್ದಾಗ ಅವರು ಸದಸ್ಯರಾಗಬೇಕು ಅಂತ ಆಸಕ್ತಿ ತೋರಿಸಿ ಮುಂದೆ ಬಂದ್ರೆ ಅವ್ರನ್ನ ನಾವು ಸದಸ್ಯರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅದು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವನು ಕೃಷಿಕ ಕುಟುಂಬಕ್ಕೆ ಸೇರಿದವನಾಗಿರ್ಬೇಕು, ಕೃಷಿ ಉತ್ಪಾದನೆಯನ್ನ ಮಾಡ್ತಾ ಇರಬೇಕು, ಅವನ ಹೆಸರಲ್ಲಿ ಅಥವಾ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಮ್ಮ ಇವ್ರ ಹೆಸರಲ್ಲಿ ಅದು ಆರ್ಟಿಸಿ ಇದ್ರೆ ಮಾತ್ರ ನಾವು ಅವನನ್ನ ಈ ಸಂಸ್ಥೆಗೆ ನೋಂದಣಿ ಮಾಡಿಕೊಂಡು ಅದನ್ನ ಸದಸ್ಯ ಅಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲೇ ಇದ್ರೆ ಸಾಧ್ಯ ಆಗೋದಿಲ್ಲ. ಈ 1,200 ರೂಪಾಯಿಗಳು ಇದು ಒಂದು ಸಾರಿ ಅವನು ಆಜೀವ ಸದಸ್ಯ ಸಿಗುತ್ತೆ, ಮತ್ತೆ ಮತ್ತೆ ವರ್ಷ ಏನು ಅವಶ್ಯಕತೆ ಇರೋದಿಲ್ಲ, ಯಾವುದೇ ಹಣ ಪಾವತಿ ಅವಶ್ಯಕತೆ ಇಲ್ಲ. ಕೇವಲ ಒಂದು ಬಾರಿ ಅವನು ನೋಂದಣಿ ಮಾಡಿಕೊಂಡ್ರೆ ಸಾಕು, ಅವನು ಜೀವನ ಪರ್ಯಂತರ ಅವನ ಸದಸ್ಯತ್ವ ಆಜೀವನ ಸದಸ್ಯತ್ವವಾಗಿ ಇರ್ತದೆ. ಸೊ ಅವನ ಕಾಲಾನಂತರ ಅದು ಸದಸ್ಯತ್ವ ಹೋಗ್ತದೆ. ಹೊಸಬರು ಯಾರು ಅವನ ಮುಂದೆ ಇದು ಬರಬೇಕು ಅಂದ್ರೆ ಅದು ಷೇರು ಟ್ರಾನ್ಸ್ಫರ್ ಆಗೋದಿಲ್ಲ, ಮತ್ತೆ ಅವರು ಹೊಸದಾಗಿ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಪ್ರತ್ಯಕ್ಷವಾಗಿ ಕೆಲವು ವಿಚಾರಗಳಾಯ್ತು. ಇನ್ನು ಪರೋಕ್ಷವಾಗಿ ಸಾಕಷ್ಟು ನಾವು ನಿರೀಕ್ಷೆ ಮಾಡಬಹುದು. ಹೌದು, ಈ ರೀತಿಯ ಒಂದು ಕಂಪನಿಗೆ ಸಂಘ ಸಂಸ್ಥೆಗಳಿಂದ ಅಥವಾ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ಒಂದು ಉತ್ತೇಜನದ ರೂಪದಲ್ಲಿ ಅಥವಾ ನಬಾರ್ಡ್ ಅಂತ ಸಂಸ್ಥೆಗಳಿಂದ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ, ಪ್ರೋತ್ಸಾಹ ಸಿಗ್ತಾ ಇದೆ? ಸರ್, ಇದರಲ್ಲಿ ಅಗಾಧವಾದಂತ ಸಪೋರ್ಟ್ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ನಬಾರ್ಡ್ ಇಂದ ಇದೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಮಗೆ ನಮ್ಮ ಈ ಕೃಷಿ ಉತ್ಪಾದನಾ ಸಂಸ್ಥೆಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಇನ್ನು ಸಾಕಷ್ಟು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೀಗ ಕೆಲಸ ಮಾಡ್ತಾ ಇದೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಈಗಾಗಲೇ ಹಲವಾರು ಬಾರಿ ಕೇಳಿದೀವಿ, ನಬಾರ್ಡ್ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಇರ್ಬೋದು. ಈಗ ಟೊಮೆಟೊ ಬೆಳೆದಾಗ ರೈತ ನಾವು ದೊಡ್ಡ ಸಮಸ್ಯೆಯನ್ನು ನೋಡ್ತೀವಿ, ಒಟ್ಟಿಗೆ ಎಲ್ಲರೂ ಟೊಮೆಟೊ ರೇಟ್ ಜಾಸ್ತಿ ಇದೆ ಅಂತ ಬೆಳೆದು ಬಿಡ್ತಾರೆ, ತಂದು ಅದು ಕೇವಲ ನಾನು ಬೆಳೆದಂತ ಕೂಲಿ ಸಿಗ್ತಾ ಇಲ್ಲ ಅಂತೇಳಿ ರೋಡ್ಗೆ ತಂದು ಹಾಕ್ತಾ ಇದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂತಂದಾಗ, ಟೊಮೆಟೊದು ಶೆಲ್ಫ್ ಲೈಫ್ ಬಂದು 2-3 ಡೇಸ್, ಅದಾದ ನಂತರ ರೈತರು ಅದನ್ನ ಇಟ್ಕೊಂಡು ಮತ್ತೆ ರೇಟ್ ಬಂದಾಗ ಮಾರಾಟ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ಸರ್ಕಾರನು ನೇರವಾಗಿ ಮಾಡ್ಕೊಡೋದಕ್ಕೆ ಆಗ್ಲಿಲ್ಲ. ಈಗ ಅದಕ್ಕೆ ಏನ್ ಮಾಡಿದ್ರು, ಸರ್ಕಾರ ನೇರವಾಗಿ ಈ ತರ ಉತ್ಪಾದನಾ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಆ ಉತ್ಪಾದಕ ಕಂಪನಿಗಳಿಗೆ ಹಣಕಾಸು ನೆರವನ್ನ ಕೊಡೋದು, ಅದಕ್ಕೆ ಬೇಕಾದಂತ ಸಬ್ಸಿಡಿಯನ್ನ ಕೊಡೋದು, ನಬಾರ್ಡ್ ಮೂಲಕ ಹಣಕಾಸು ನೆರವನ್ನ ಕೊಡಿಸುವಂತದ್ದು, ಈ ಯೋಜನೆಗಳನ್ನ ಕನ್ವರ್ಜೆನ್ಸ್ ಮಾಡುವಂತದ್ದು, ಬೇರೆ ವಿವಿಧ ಇಲಾಖೆನಲ್ಲಿ ಈ ತರ ಕಾರ್ಯಕ್ರಮಗಳಿಗೆ ಇರ್ತಕ್ಕಂಥ ಎಲ್ಲ ಯೋಜನೆಯನ್ನ ಒಂದು ವೇದಿಕೆ ಅಡಿ ತಂದು ಕನ್ವರ್ಜೆನ್ಸ್ ಮುಖಾಂತರ ಅವರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಇದೆ. ಈಗಾಗಲೇ ಉದಾಹರಣೆಗೆ ನಾವು ಪ್ರೊಸೆಸಿಂಗ್ ಯೂನಿಟ್ ಮಾಡಬಹುದು, ಟೊಮೊಟೋನ ತಗೊಂಡೋಗಿ ಇದೇ ರೈತ ಉತ್ಪಾದಕ ಸಂಸ್ಥೆಯಿಂದ ನಾವು ಸ್ಯಾಚೆಟ್ಸ್ ಅನ್ನ ಮಾಡಿ ಅದನ್ನ ಕೆಚಪ್ ಅನ್ನ ಟೊಮೊಟೋ ಕೆಚಪ್ ಅನ್ನ ಮಾಡಿ ಸಾಸ್ ಅನ್ನ ಮಾಡಿ ಮಾರೋದಕ್ಕೆ ಅವಕಾಶ ಇದೆ. ಸೊ ಅದು ಇವ್ರದೇ ಬ್ರ್ಯಾಂಡ್ ಅಲ್ಲಿ ಮಾಡ್ಕೋಬಹುದು. ಆಗ ಶೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ. ಹೆಚ್ಚು ಕಡಿಮೆ ಇದು 3 ತಿಂಗಳು 6 ತಿಂಗಳವರೆಗೆ ನೀವು CFTRA ಅಂತ ಗುಣಮಟ್ಟ ದೃಢೀಕರಿಸಿದಂತ ತಂತ್ರಜ್ಞಾನವನ್ನ ಬಳಸ್ಕೊಂಡು ನೀವು ಅದನ್ನ ಮಾರಾಟ ಮಾಡಿ ತರಬೇತಿಯನ್ನ ಪಡ್ಕೊಂಡು ಮಾಡಬಹುದು. ಇದೇ ತರ ಈಗ ಆಲ್ರೆಡಿ ಒಂದು ಚಾಮರಾಜನಗರದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ನಾವು ಪ್ರಾರಂಭದಲ್ಲಿ ಸಾವಯವ ಕೃಷಿ ಸಂಸ್ಥೆನಲ್ಲಿ ಮಾಡಿದ್ವಿ. ಈಗ ಅವರು ಬಹಳ ಎತ್ತರಕ್ಕೆ ಬೆಳೆದು ಅರಿಶಿಣವನ್ನ ಬೆಳೆಗಾರರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ನಬಾರ್ಡ್ ನೆರವನ್ನ ಪಡ್ಕೊಂಡು CFTRA ತಂತ್ರಜ್ಞಾನವನ್ನ ಪಡ್ಕೊಂಡು ಈಗ ಅವರು ದೊಡ್ಡದಾಗಿ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಅರಿಶಿನ ಪೌಡರ್ ನ ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಆ ತರ ಕಂಪನಿಗಳು ಹಲವಾರು ಆಗ್ಬೇಕು. ವಿವಿಧ ಬೆಳೆಗಳಿಗೆ ಒಂದೊಂದು ಇದು ಉದ್ಯಮ ಸ್ಥಾಪನೆ ಆಗ್ಬೇಕು. ಆ ಉದ್ಯಮ ನೇರವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾರಾಟ ಆಗ್ಬೇಕು. ಸರ್ಕಾರ ದೊರಕಿಸ್ಕೊಡ್ತಂತ ಬ್ಯಾಂಕು ಸರ್ಕಾರ ದೊರಕಿಸ್ತಕ್ಕಂಥ ಸಬ್ಸಿಡಿ ನೇರವಾಗಿ ಯಾವುದೋ ಒಬ್ಬ ಉದ್ಯಮಪತಿಗೆ ಆಗ್ತಕ್ಕಂಥ ಲಾಭ ಆಗಬಾರ್ದು. ಇಲ್ಲಿ ಸಾವಿರಾರು ಜನ ರೈತರಿಗೆ ಅದು ಲಾಭ ಆಗಬೇಕು. ಅದು ಮಾರುಕಟ್ಟೆ ಪ್ರಾಮಾಣೀಕರಿಸಿದಂಥ ಒಂದು ಉತ್ತಮ ಬೆಲೆ ನಿಗದಿ ಆಗಬೇಕು. ರೈತನಿಗೆ ಲಾಭ ಆಗಬೇಕು, ರೈತ ಗೆಲ್ಲಬೇಕು, ರೈತ ತನ್ನ ಬದುಕನ್ನು ಹಸನುಗೊಳಿಸ್ಕೋಬೇಕು ಅಂತಕ್ಕಂಥ ಮಹತ್ವವಾದಂಥ ಉದ್ದೇಶದಿಂದ ಸರ್ಕಾರ ಎಲ್ಲ ತರ ಸಬ್ಸಿಡಿಯನ್ನು ಕೊಡೋದಕ್ಕೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಹಲವಾರು ಯೋಜನೆಗಳು ಈಗ ತಯಾರಾಗ್ತಾ ಇದ್ದಾವೆ. ಈ ಕಂಪನಿ ಆದಮೇಲೆ ಕಂಪನಿಯನ್ನ ಇಡೀ ದೇಶ ಮಟ್ಟದಲ್ಲಿ ದೊಡ್ಡ ಒಂದು ನೆಟ್ವರ್ಕ್ ಅಲ್ಲಿ ಅವರೇ ತರ್ತಾ ಇದ್ದಾರೆ. ಈ ತರ ಸಾವಿರಾರು ಕಂಪನಿಗಳಾದಾಗ ಈಗ ಉದಾಹರಣೆಗೆ ಕಾಶ್ಮೀರದಲ್ಲಿ ಆಪಲ್ ಬೆಳೀತಾ ಇದ್ದಾರೆ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಆಪಲ್ ಬೇಕಂದ್ರೆ ನೇರವಾಗಿ ತರಿಸ್ಕೊಳ್ಳೋದಕ್ಕೆ ಈ ಕಂಪನಿಯಲ್ಲಿ ಆರ್ಡರ್ ಹಾಕಿದ್ರೆ ಇವ್ರ ಉತ್ಪಾದನೆಯನ್ನ ನಾವು ಬೆಳೆದಂತ ಎಣ್ಣೆ ಕಾಳುಗಳು ಅವ್ರಿಗೆ ಬೇಕಿದೆ ಅಂತ ಹೇಳಿದ್ರೆ ನೇರವಾಗಿ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಒಂದು ದೊಡ್ಡ ಜಾಲವನ್ನ ತಯಾರು ಮಾಡ್ತಾ ಇದ್ದಾರೆ. ಈ ಜಾಲ ಬಲವರ್ಧನೆ ಮಾಡಿ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಜಾಲವನ್ನ ಮಾಡ್ತಾ ಇದ್ದಾರೆ. ಇದು ಈಗ ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂತ ಒಂದು ದೊಡ್ಡ ಒಂದು ಕ್ರಾಂತಿ ಅಂತ ನಾವು ಹೇಳ್ಬೋದು. ಕ್ರಾಂತಿ ಪ್ರಾರಂಭಿಕ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ರೈತರು ಅನುಭವಿಸಲಿದ್ದಾರೆ. ಅಲ್ಲಿವರೆಗೆ ರೈತರು ಹೆಚ್ಚು ಹೆಚ್ಚು ಸದಸ್ಯರಾಗಿ ನೋಂದಣಿಯನ್ನ ಮಾಡಿಕೊಂಡ್ರೆ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸೋದಕ್ಕಾಗುತ್ತೆ ಅಂತಕ್ಕಂಥದ್ದು ನನ್ನ ಆಶಯ. ಅಂದ್ರೆ ನೀವು ಹೇಳಿದ ಹಾಗೆ ರೈತ ಉತ್ಪಾದಕರ ಒಂದು ಬಹಳ ವ್ಯವಸ್ಥಿತವಾದ ಮಾರಾಟ ಜಾಲ, ಜೊತೆಗೆ ಅವರಿಗೆ ಅಗತ್ಯ ಇರುವಂತಹ ಎಲ್ಲ ವಸ್ತುಗಳನ್ನ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳನ್ನ ಪಡೆಯುವಂತಹ ಒಂದು ವ್ಯವಸ್ಥಿತ ಮಧ್ಯವರ್ತಿಗಳಲ್ಲಿ ಜಾಲನೂ ಆಗುತ್ತಿದ್ದು ಮಧ್ಯವರ್ತಿಗಳ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ನೇರವಾಗಿ ರೈತನೇ ಮಾಡತಕ್ಕಂತ ಒಂದು ಮುಕ್ತವಾದಂತಹ ಅವಕಾಶ ಮತ್ತು ವೇದಿಕೆಯನ್ನ ಸರ್ಕಾರ ಈ ಕಂಪನಿಗಳನ್ನ ಮಾಡೋದ್ರ ಮುಖಾಂತರ ಒದಗಿಸ್ತಾ ಇದೆ. ಮತ್ತೆ ಈಗ ಈ ಕಂಪನಿಗೆ ರೈತ ಅವನು ಪ್ರಾರಂಭದಲ್ಲಿ ಒಂದು ಕಂಪನಿ ರಿಜಿಸ್ಟರ್ ಮಾಡಬೇಕಾದ್ರೆ 6 ವರ್ಷದಲ್ಲಿ 50,000 ರೂಪಾಯಿ ಖರ್ಚು ಬರ್ತದೆ. ಮತ್ತೆ ಆ ಕಂಪನಿಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕಾದ್ರೆ ಅಧ್ಯಯನ ಪ್ರವಾಸಕ್ಕಾಗಿರ್ಬೋದು, ಜಾಥಾ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಇದಕ್ಕೆಲ್ಲ ಖರ್ಚು ಬರ್ತದೆ. ಅದೆಲ್ಲ ಖರ್ಚನ್ನ ಸರ್ಕಾರನೇ ವಹಿಸಿಕೊಂಡು ಒಂದು 5 ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡೋದು, ಕಡೆಗೆ 500 ಜನ ಇದಾರೆ ಒಂದು ಕಂಪನಿನಲ್ಲಿ ಅಂತ ಹೇಳಿದ್ರೆ ಅವರಿಗೆ ಒಂದು 8-10 ಲಕ್ಷ ರೂಪಾಯಿ ಅನುದಾನವನ್ನ ಕೊಡ್ತಾ ಇದ್ದಾರೆ. 3 ವರ್ಷಗಳಲ್ಲಿ ಅದು ಹೆಚ್ಚು ಕಡಿಮೆ 40-45 ಲಕ್ಷ ಅನುದಾನವನ್ನು ಕೊಟ್ಟು 5 ಕಂಪನಿಯನ್ನ ಸರ್ಕಾರ ಈಗ ಮಾಡ್ತಾ ಇದೆ. ಇದು ಉತ್ತಮವಾದಂತಹ ಅವಕಾಶ. ರೈತ ಇದರಲ್ಲಿ ಸದಸ್ಯನಾಗಿ ಇದರ ಒಂದು ಮಹತ್ವವನ್ನು ಅರ್ಥಕೊಂಡು ಮಾಡದ್ದೇ ಆದರೆ ಖಂಡಿತವಾಗಿ ಇದನ್ನ ಯಶಸ್ಸು ಅಥವಾ ಮುಂದಿನ ದಿನಗಳಲ್ಲಿ ನಮಗೆ ರೈತರಿಗೆ ನಮ್ಮ ಮಾರುಕಟ್ಟೆಗೆ ಬೆಲೆ ಇಲ್ಲ ಅಂತಕ್ಕಂತ ನೋವು ಕೂಗು ಖಂಡಿತವಾಗಿ ಅಳಿಸೋಗ್ತದೆ. ರೈತನ ಎಲ್ಲ ಉತ್ಪಾದನೆಗಳಿಗೆ ಅವನ ಗುಣಮಟ್ಟ ಮತ್ತೆ ಇದಕ್ಕೆ ಖಂಡಿತವಾಗಿ ಉತ್ತಮ ಬೆಲೆ ಬರ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ. ಆದಿಶೇಷನ್ ಗೌಡ ಅವರೇ, ನಿಮ್ಮ ಮಾತನ್ನ ನಮ್ಮ ರೈತ ಬಾಂಧವರೆಲ್ಲ ಕೇಳ್ತಾ ಇರ್ತಾರೆ. ಈಗಲೂ ಕೆಲವರಿಗೆ ಅನುಮಾನಗಳಿರುತ್ತೆ, ಹೇಗೋ ಜೀವನ ನಡೀತಾ ಇದೆ, ಬೆಳೀತಾ ಇದ್ದೀನಿ, ಅದು ಮಾರಾಟ ಆಗ್ತಾ ಇದೆ, ನನಗೆ ಬೇಕಾಗಿದ್ದನ್ನ ಪಡ್ಕೊಳ್ತಾ ಇದ್ದೀನಿ, ಈ ರೀತಿಯೆಲ್ಲ ಆಗಬೇಕಾದ್ರೆ ಎಷ್ಟು ಸಮಯ ಆಗಬಹುದು ಅನ್ನೋ ತರ ಒಂದು ನಿರೀಕ್ಷೆ ಇರುತ್ತೆ. ಈಗಲೂ ಮೀನಮೇಷ ಎಣಿಸುವಂತವರು ಅಥವಾ ಮುಂದಿನ ತಿಂಗಳು ಮುಂದಿನ ವಾರ ನೋಡಿದ್ರಾಯ್ತು ಅನ್ನೋರು ಇದ್ದಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಾ ನೀವು ಅಂತವ್ರಿಗೆ? ಸರ್, ಖಂಡಿತವಾಗಿ ಈಗ ಇದು ಎಷ್ಟು ಸತ್ಯ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಈ ಹಂತಕ್ಕೆ ತರೋದಕ್ಕೆ ಅವ್ರಿಗೆ ಬಹಳಷ್ಟು ಸಲ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಅವ್ರ ಮನೆಗಳಿಗೆ ಹೋದ್ವಿ, ಕೂತು ಚರ್ಚೆ ಮಾಡಿದ್ವಿ. ಮೊನ್ನೆ ಕೂಡ ನಾನು ಹೊಸ ಗ್ರಾಹಕ ಹೋಗಿ ಒಂದು ಮನೆಯ ಪಡಸಾಲೆ ಮೇಲೆ ಕೂತ್ಕೊಂಡು ಅವ್ರಿಗೆ ರೈತರಿಗೆ ಹೇಳ್ತಾ ಇದ್ವಿ. ಅಲ್ಲಿ ಎಲ್ಲ ಒಂದು 20 ಜನ ರೈತರು ಸೇರ್ಕೊಂಡಿದ್ರು. ನಾವು ಹೇಳದನ್ನ ಅವ್ರು ನಿಂತ್ಕೊಂಡು ಕೇಳ್ತಾ ಇದ್ರು, ಇದು ಸಾಧ್ಯ ಇಲ್ಲ, ಈ ತರ ತುಂಬಾ ಜನ ದುಡ್ಡು ಕಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅದು ಅವ್ರು ಯಾರು ದುಡ್ಡು ವಾಪಸ್ ಕೊಟ್ಟಿಲ್ಲ, ಅದು ಸಂಸ್ಥೆನೂ ಉದ್ದಾರ ಆಗಿಲ್ಲ, ಅದೇ ತರ ನಿಮ್ದು ಆಗುತ್ತೆ, ಈ ತರ ಎಲ್ಲ ಆಗುತ್ತೆ. ಗ್ರಾಮ ಮಟ್ಟದಲ್ಲಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಅವ್ರನ್ನ ಒಪ್ಪಿಸ್ತಕ್ಕಂಥದ್ದು, ಷೇರುದನ ಕಟ್ಟಿಸತಕ್ಕಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸವಾಲೇ. ಸರಿ, ಆ ತರ ಪರಿಸ್ಥಿತಿ ಇದೆ. ಆದ್ರೆ ಸವಾಲ್ ಇದೆ ಅಂತ ನಾವು ಕೂತ್ಕೊಳಕ್ ಆಗಲ್ಲ. ಈ ಕೆಲಸವನ್ನ ಒಪ್ಕೊಂಡ ಮೇಲೆ ನಾವು ಅವರನ್ನ ಒಪ್ಪಿಸೋದಕ್ಕೆ ಅಥವಾ ಅವ್ರಿಗೆ ಕನ್ವಿನ್ಸ್ ಆಗೋದಕ್ಕೆ ಏನ್ ಬೇಕೋ ಎಲ್ಲ ಒಂದು ವಿಧವಾದ ವ್ಯವಸ್ಥೆಯನ್ನ ನಾವು ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವು ಗ್ರಾಮದ ಮುಖಂಡರು ಮಾತಲ್ಲಿ ಭರವಸೆ ಇರುತ್ತೆ, ಅವ್ರಿಗೆ ಕೃಷಿ ಇಲಾಖೆಯವರಲ್ಲಿ ಭರವಸೆ ಇರುತ್ತೆ. ಅದು ಇದು ಒಂದು ಕೃಷಿ ಇಲಾಖೆ ಮತ್ತೆ ಮಹಾತ್ಮ ಗಾಂಧಿ ಟ್ರಸ್ಟ್, ಕೇಂದ್ರ ಸರ್ಕಾರ ಮತ್ತೆ ರೈತರು ಎಲ್ಲರ ಸಹಭಾಗಿತ್ವದ ಒಂದು ಸಂಸ್ಥೆ, ಎಲ್ಲರ ಜವಾಬ್ದಾರಿ ಇದೆ. ಈಗ ರೈತರು ಕೂಡ ಅವ್ರ ಜವಾಬ್ದಾರಿಯನ್ನು ಅರಿತುಕೊಂಡು ಇದರಲ್ಲಿ ನಾವು ಸಾಧಕ ಬಾಧಕಗಳನ್ನ ತಿಳಿದು ಇದು ಕೃಷಿ ಇಲಾಖೆ ಯೋಜನೆ ಅಂತ ಅವರು ಮುಂದೆ ಬಂದರೆ ಆ ಯೋಜನೆ ಯಶಸ್ವಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕೃಷಿ ಇಲಾಖೆಯವರು ಕೂಡ ಇದು ಒಂದು ಕೃಷಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ, ನಾವು ಈ ರೈತ ಉತ್ಪಾದಕ ಸಂಪನ್ಮೂಲ ಸಂಸ್ಥೆ ಇದೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆ ಒಂದು ಕಟ್ಟಬೇಕು ಅಂತೇಳಿ ಅವರು ಭಾಗಿಯಾಗಬೇಕಾಗ್ತದೆ. ಮತ್ತೆ ಅಲ್ಲಿ ಇರತಕ್ಕಂಥ ಗ್ರಾಮದ ಜನ ಮುಖಂಡರು ಕೂಡ ಅವರು ಇಲ್ಲ ಈ ತರ ಒಂದು ಸಂಸ್ಥೆ ನಮ್ಮ ಊರಿಗೆ ಬರಬೇಕು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗುತ್ತೆ ಆ ಭಾಗದಲ್ಲಿ. ಈಗ ರೈತ ಉತ್ಪಾದಕ ಸಂಸ್ಥೆ ಆದಾಗ ಅದಕ್ಕೆ ಒಂದು ದೊಡ್ಡ ಕೋಲ್ಡ್ ಸ್ಟೋರೇಜು, ಗೋಡನ್ನು, ಒಂದು ಪ್ರಾಸೆಸಿಂಗ್ ಯೂನಿಟ್ಟು, ಅಂದ್ರೆ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಘಟಕ ಆದಾಗ ಅಲ್ಲಿ ಅವರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗ್ತದೆ. ಅಲ್ಲಿ ಸ್ಥಳೀಯರಿಗೆ, ಅಲ್ಲಿ ಸ್ವಸಹಾಯ ಸಂಘಗಳಿದ್ದಂಥವ್ರಿಗೆ ಒಂದು ಜಾಮು ಜಲ್ಲಿ ಮಾಡೋದು ಹೇಗೆ ಪ್ರೊಸೆಸ್ ಯೂನಿಟ್ ಅಲ್ಲಿ ಅಂತಕ್ಕಂಥದ್ದನ್ನು ನಾವು ಸೇಫ್ಟಿ ಆರ್ಎಂ ಮುಖಾಂತರ ತರಬೇತಿ ಕೊಡಿಸ್ತೀವಿ. ನಂತರದ ದಿನಗಳಲ್ಲಿ ಪ್ಯಾಕಿಂಗ್ ಯೂನಿಟ್, ಅದು ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಒಂದು ಸಂಸ್ಥೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಕೃಷಿ ಉತ್ಪಾದಕರ ಸಂಸ್ಥೆಯ ಮುಖಾಂತರ. ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವನ್ನ ನಬಾರ್ಡ್ ಆಗ್ಲಿ, ಭಾರತ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಅನುದಾನ ಮುಖಾಂತರ ಕೊಡ್ತದೆ. ಅಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಯಿತು. ಅವರ ಇದು ಉತ್ಪಾದನೆ, ಅವರು ಬೆಳೀತಾ ಇದ್ದಕ್ಕಂಥ ಬೆಳೆ ಮಾರಾಟ ಮಾಡೋಕ್ ಬದಲು ಮೌಲ್ಯವರ್ಧಿತ ಉತ್ಪನ್ನವನ್ನು ಮಾರಾಟ ಮಾಡ್ತಾರೆ, ಸಂಪೂರ್ಣ ಲಾಭ ಇವರಿಗೆ ಸಿಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾವು ಬೆಳೆಯನ್ನ ಮಾರಾಟ ಮಾಡಿದಾಗ, ಈಗ ಮಧ್ಯಪ್ರದೇಶ ಅವ್ರಿಗೆ ಬೆಳೆ ಬೇಕಿದೆ ಅಂತ ಹೇಳಿದ್ರೆ ಅಥವಾ ಇನ್ನೊಂದೇನು ಕೃಷಿ ಉತ್ಪಾದನೆ ಬೇಕಿದೆ ಅಂದ್ರೆ, ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ನೇರವಾಗಿ ಅವರಿಗೆ ಸಂಪರ್ಕ ಮಾಡಿ ದೊಡ್ಡ ಕಂಪನಿಗಳನ್ನ ಇವರಿಗೆ ಹೊಂದಾಣಿಕೆ ಮಾಡತಕ್ಕಂಥ ವ್ಯಾಪಾರದ ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮಧ್ಯವರ್ತಿಗಳು ದಲ್ಲಾಳಿಗಳಿಂದ ಮೌಲ್ಯವರ್ಧಿತ ಉತ್ಪನ್ನ ಅವ್ರಿಗೆ ಸೇರುತ್ತೆ, ಅವರು ಇವರಿಗೆ ಹೆಚ್ಚಿನ ಹಣವನ್ನ ಇವರ ಅಕೌಂಟ್ಗೆ ಸಂದಾಯ ಮಾಡ್ತಾರೆ. ತುಂಬಾ ಪಾರದರ್ಶಕವಾಗಿ ಈ ಒಂದು ವ್ಯವಹಾರ ನಡೆಯೋದ್ರಿಂದ ರೈತರು ಲಾಭಕ್ಕೊಳಗಾಗ್ತಾರೆ, ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ, ಮತ್ತೆ ಅವರ ಉತ್ಪಾದನೆಗೆ ಲಾಭನೂ ಸಿಗುತ್ತೆ. ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ನಾವು ರೈತರನ್ನ ಕನ್ವಿನ್ಸ್ ಮಾಡ್ತಾ ಇದೀವಿ. ಪ್ರಾರಂಭದಲ್ಲಿ ಇದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ಆ ತರ ಎಲ್ಲ ರೈತರುಗಳೇ ಸದಸ್ಯರಾದಂತ ರೈತರು ಅದೇನೋ ಪ್ರವಾಸ ಕರ್ಕೊಂಡೋಗಿ ಬಂದಾಗ ಅವರಿಗೆ ಕನ್ವಿನ್ಸ್ ಆಗಿ ಅವರ ಸಂಬಂಧಿಕರನ್ನ, ಸ್ನೇಹಿತರನ್ನ ಸದಸ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಇನ್ನು ಒಂದು 6 ತಿಂಗಳು ವರ್ಷದಲ್ಲಿ ಒಂದು ಬೆಳವಣಿಗೆ ಆಶಾದಾಯಕವಾಗಿದೆ. ಇನ್ನು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂತ ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಬಹಳ ಸಂತೋಷ ನೀವು ಹೇಳಿದ ಹಾಗೆ ಪ್ರತಿಯೊಬ್ಬರು ಇರುವಂತಹ ಅವಕಾಶವನ್ನ ಬಳಸ್ಕೊಳ್ಬಹುದು. ಈಗಾಗಲೇ ನೀವು ಹೇಳಿದ ಹಾಗೆ ಅಧ್ಯಯನ, ಪ್ರವಾಸ ಆಗ್ಬಹುದು, ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡುವಂತದ್ದಾಗ್ಬಹುದು, ಜೊತೆಗೆ ಈ ಕುರಿತ ಮಾಹಿತಿಯನ್ನ, ಇರುವಂತಹ ಅನುಮಾನಗಳನ್ನ ಪರಿಹರಿಸೋದಕ್ಕೆ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹ ಜೊತೆಗಿರುತ್ತೆ. ಎಷ್ಟು ವರ್ಷಗಳ ಕಾಲ ನೀವು ಅವ್ರ ಜೊತೆ ಇರ್ತೀರಿ ಸರ್? ಇದು ಯೋಜನೆ 30 ತಿಂಗಳು ಅಂತೇಳಿ ಅವರು ನಮ್ಮ ಕೃಷಿ ಇಲಾಖೆಯಿಂದ ಯೋಜನೆಯನ್ನ ಡಿಸೈನ್ ಮಾಡಿದ್ದಾರೆ. 15 ತಿಂಗಳಲ್ಲಿ ಏನೇನಾಗಬೇಕು ಅಂತಕ್ಕಂಥದ್ದು ನಮಗೆ ಗೈಡ್ಲೈನ್ ಅಲ್ಲಿ ಇರುತ್ತೆ. ಆ ಪ್ರಕಾರವಾಗಿ ನಡೆದಿದೆ ಯೋಜನೆ. ಒಂದು ನಿರ್ದಿಷ್ಟ ಗುರಿಗೆ ಯಶಸ್ವಿಯಾದಂಥ ದಬ್ಬುಗಳನ್ನ ಇಡ್ತಾ ಇದ್ದೀವಿ. ರೈತ ಬಾಂಧವರ ಸಹಕಾರ ಆದರೆ ಒಂದು ವಾರದಲ್ಲೇ 500 ಕಂಪ್ಲೀಟ್ ಆಗ್ಬಿಡುತ್ತೆ, ಆ ಥರ ಇದೆ. ಅವರು ಈಗ FIG ನಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಮ್ಮ ಉತ್ಸಾಹಿ ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರುಗಳೆಲ್ಲ ನಮಗೆ ಅವಕಾಶವನ್ನ 1000 ಜನ ಸದಸ್ಯರಿಗೆ ಮಾಡಿಕೊಡಿ, 500ಕ್ಕೆ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ಅವರೇ ಮುಂದೆ ಬರ್ತಾ ಇದ್ದಾರೆ. ಅವ್ರನ್ನ ಸಾಮರ್ಥ್ಯ ಅಭಿವೃದ್ಧಿಗೊಳಿಸಿ, ಅವ್ರನ್ನ ಗಟ್ಟಿಗೊಳಿಸಿ ಆಮೇಲೆ ಮುಂದುವರಿಯೋಣ ಅಂತ ಇಲಾಖೆಯ ಒಂದು ಆದೇಶ ಇದೆ. ಈಗ ಬಹಳ ಭರವಸೆ ಕಾಣ್ತಾ ಇದೆ, ರೈತರಿಗೆ ತುಂಬಾ ಉತ್ಸಾಹ ಕಾಣ್ತಾ ಇದೆ, ಇನ್ವಾಲ್ವ್ಮೆಂಟ್ ಇದೆ ಎಲ್ಲರು ನಮ್ಮ ಜೊತೆನಲ್ಲಿ. ಈಗ ಅವರು ಕಂಪನಿಗಳನ್ನ, ಉತ್ಪಾದನಾ ಕಂಪನಿ ಆಯ್ತು, ಕಂಪನಿ ಆದ್ಮೇಲೆ ಅದಕ್ಕೆ ಬೇಕಾದಂತ ಆಡಳಿತ ಕಚೇರಿಯನ್ನ ಮಾಡಿದ್ದಾರೆ. ಆಡಳಿತ ಕಚೇರಿಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತ ಅವರಿಗೆ ಒಂದು ಕಂಪ್ಯೂಟರ್ ಮತ್ತೆ ಅವರಿಗೆ ಕುರ್ಚಿ ಟೇಬಲ್ ಮೀಟಿಂಗ್ ಮಾಡೋದಕ್ಕೆ ಏನು ಇದು ದೂರವಾಣಿ ಸಂಪರ್ಕ ಇದನ್ನೆಲ್ಲ ಕಲ್ಪಿಸ್ಕೊಟ್ಟ ಆಗಿದೆ ಈಗ ಅವರಿಗೆ. ಸೊ ಈಗ ಅಲ್ಲಿ ವ್ಯವಹಾರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಕಚೇರಿ ಇವುಗಳಿಗೂ ಏನಾದರೂ ಅನುದಾನ ಇರುತ್ತೆ? ಖಂಡಿತ ಖಂಡಿತ. ಈ ಒಂದು ಕಚೇರಿ ಪ್ರಾರಂಭ ಮಾಡೋದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಾದಂತ ಕಂಪ್ಯೂಟರ್ ಮತ್ತೆ ಟೇಬಲ್, ಚೇರು, ಮೀಟಿಂಗ್ ಮಾಡೋದಕ್ಕೆ ಇದಕ್ಕೆ ಆವರ್ತ 1 ಟೈಮ್ ಗ್ರಾಂಟ್ ಅಂತ ಹೇಳಿ ಸರ್ಕಾರ 1 ಲಕ್ಷ ರೂಪಾಯಿನ ಕೊಟ್ಟಿದೆ. ಅದರ ಮುಖಾಂತರನೇ ಈಗ ನಾವು ಟ್ರಾನ್ಸ್ಪರೆನ್ಸಿ ಇದರ ಮುಖಾಂತರ ಕೊಟೇಶನ್ ಅನ್ನ ಕರೆದು ಒಳ್ಳೆ ಕ್ವಾಲಿಟಿ ಇದನ್ನ ಅವರಿಗೆ ಕೊಡಿಸಿದೀವಿ. ಅದಾದ ಮೇಲೆ ಇನ್ನು 20 ತಿಂಗಳವರೆಗೆ ಅವರಿಗೆ ಆ ಕಚೇರಿಯನ್ನ ಬಾಡಿಗೆ, ಆ ದೂರವಾಣಿ ಸಂಪರ್ಕ, ಕಂಪ್ಯೂಟರ್ ನಿರ್ವಹಣಾ ವೆಚ್ಚ, ಅಲ್ಲಿಗೆ ಬೇಕಾದಂತಹ ಸಿಇಒ ಸಿಒ ಯಾರು ಇರ್ತಾರೆ ಕಂಪನಿಯನ್ನ ನಡೆಸೋದಕ್ಕೆ ಅವ್ರಿಗೆ ಬೇಕಾದಂತ ಸಂಬಳ, ಮತ್ತೆ ಡಿಒ ಅಂತ ಅವ್ರಿಗೆ ಒಬ್ರು ಸಹಾಯಕರು ಇರ್ತಾರೆ ಅವ್ರಿಗೆ ಬೇಕಾದಂತ ಸಂಬಳ, ಇದನ್ನ 15 ತಿಂಗಳ ಕಾಲ ಸರ್ಕಾರವೇ ನೀಡುತ್ತೆ. ಸರ್ಕಾರದ ರೈತ ಉತ್ಪಾದಕ ಸಂಸ್ಥೆಯಿಂದ ಯಾವುದೇ 1 ರೂಪಾಯಿ ಖರ್ಚನ್ನು ಕೂಡ ಬರೆಸೋದಿಲ್ಲ. ಈ ನಾವು ಸಂಪನ್ಮೂಲ ಸಂಸ್ಥೆ ಇವರೆಲ್ಲ ಈ ತರ ಮಾಡ್ತಾ ಇದಾರೆ ಅಂತ ಇದು ನೋಡಿ ಇದ್ ಮಾಡಾದ್ಮೇಲೆ ಬಿಲ್ಸು ವಚರ್ಸ್ ಸಬ್ಮಿಟ್ ಮಾಡಿದ್ರೆ ಇಲಾಖೆ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಸಮರ್ಪಕವಾಗಿದೆ ಅನ್ಸದ್ಮೇಲೆ ಅವರು ಹಣವನ್ನ ಬಿಡುಗಡೆ ಮಾಡ್ತಾರೆ. ಅದು ನೇರವಾಗಿ ರೈತ ಉತ್ಪಾದಕ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಕೌಂಟ್ ಮುಖಾಂತರ ಹೋಗುತ್ತೆ. ಹಾಗಾಗಿ ಇವ್ರಿಗೆ ಸಾಕಷ್ಟು ಉಳಿತಾಯ ಆಗುತ್ತೆ. ಅದೇ ರೈತರೆಲ್ಲ ಸೇರಿ ಒಗ್ಗಟ್ಟುನಿಂದ ಸಂಸ್ಥೆ ಮಾಡ್ಕೋಬೇಕು ಅಂದಿದ್ರೆ 7-8 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು. ಅದು ಸರ್ಕಾರ ಈ ತನ್ನ ನೆರವನ್ನ ನೀಡಿ ಅವರು ಯಾವುದೇ ಖರ್ಚಿಲ್ಲದೆ ಕಂಪನಿಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಸುವರ್ಣ ಅವಕಾಶ ಅವರಿಗೆ ರೈತರಿಗೆ ಒದಗಿ ಬಂದಿದೆ. ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಕೇರ್ನಗರದಲ್ಲಿ ಮಾಡ್ತಾ ಇದೀವಿ. ಇದು ಈ ಯೋಜನೆ ಯಶಸ್ಸನ್ನ ನೋಡಿಕೊಂಡು ಮತ್ತೆ ತಾಲೂಕು ಮಟ್ಟದಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಮಾಡಬೇಕು ಅಂತ ಈಗ ಆಲ್ರೆಡಿ ಮಾಡಿದ್ದಾರೆ. ಅದು ಯೋಜನೆ ಯಶಸ್ಸಿನ ಮೇಲೆ ಅಲ್ಲೆಲ್ಲ ಅನುಷ್ಠಾನ ಅವಲಂಬಿತವಾಗಿರುತ್ತದೆ. ನೀವು ಹೇಳಿದ ಹಾಗೆ 3 ವರ್ಷಗಳ ಕಾಲ ಖರ್ಚಿಲ್ಲದೆ ಇದನ್ನ ನಡೆಸುವಂತಹ ಒಂದು ಅವಕಾಶ ರೈತರ ಬಳಿ ಈಗ ಹೋಗಿದೆ. ಅದನ್ನ ಅವರು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾರೆ, ಹೇಗೆ ಅಭಿವೃದ್ಧಿ ಹೊಂದ್ತಾರೆ, ಹೇಗೆ ಒಬ್ಬರು ಮಾದರಿ ಆಗ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಒಂದು ಆತ್ಮನಿರ್ಭರತೆ ಏನಾಗುತ್ತೆ ಅದು ಹೆಚ್ಚಾಗುತ್ತೆ, ಅವ್ರಿಗೂ ಒಂದು ಸ್ವಾಭಿಮಾನ ಬರುತ್ತೆ, ಸಂತೃಪ್ತಿ ಇರುತ್ತೆ. ಖಂಡಿತ ಸರ್. ಈಗ ತಾವ್ ಹೇಳಿದಾಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ತರವಾದಂತ ಕನಸು 10,000 FPOವನ್ನ ಮಾಡಬೇಕು. ಅದು ವಿವಿಧ ಬೆಳೆಗೆ, ಅದು ಹಾಲಿನಿಂದ ಹಿಡಿದು ಮೀನು ಮೊಟ್ಟೆ ಮತ್ತೆ ರೈತರು ಬೆಳೀತಕ್ಕಂಥ ಎಲ್ಲ ಪದಾರ್ಥಗಳಿಗೆ ತನ್ನದೇ ಆದಂತ ಒಂದು FPOಗಳನ್ನು ಮಾಡಬೇಕು. ಈಗ ನಂದಿನಿ ಅಂದ್ರೆ ಮಿಲ್ಕ್, ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾಡಿದ್ದಾರೆ. ವ್ಯಾಲಿ ಚೈನ್ ಇಸ್ ಅ ಮಿಲ್ಕ್. ಅದೇ ತರ ಇಲ್ಲಿ ಕೃಷಿ ಬೆಳೆ ವ್ಯಾಲಿ ಚೈನ್ ಅನ್ನ ಮಾಡಿ ತಗೊಂಡಿದೀವಿ ನಾವು. ತೋಟಗಾರಿಕಾ ಬೆಳೆಯನ್ನ ವ್ಯಾಲಿ ಚೈನ್ ಆಗಿ ತಗೋತಾರೆ. ಮತ್ತೆ ಮೀನುಗಾರಿಕಾ ಇಲಾಖೆಯಿಂದ ಮೀನನ್ನ, ಕುಕ್ಕುಟೋದ್ಯಮದಿಂದ ಈಗ ನಾವು ಇದನ್ನೇ ಇದೇ ತರ ಒಂದು ಬೇರೆ ಜಿಲ್ಲೆನಲ್ಲಿ ಹೊಸಕೋಟೆ ಬೆಂಗಳೂರಲ್ಲಿ ಕುಕ್ಕುಟೋದ್ಯಮದವರು ಒಂದು ಯೋಜನೆಯನ್ನ ಮಾಡಿದ್ದಾರೆ. ನಾಟಿ ಕೋಳಿ ಮಾತ್ರ ಬೆಳೀತಕ್ಕಂಥದ್ದು, ನಾಟಿ ಕೋಳಿ ರೈತ ಉತ್ಪಾದಕ ಸಂಸ್ಥೆಯನ್ನ ಮಾಡಿದ್ದಾರೆ. ಅವರು ಉತ್ಸಾಹಿ ರೈತರು, ಯುವಕರು, ಅಧ್ಯಕ್ಷರು ಎಲ್ಲ ಬಂದು ಅವ್ರಿಗೆ ಏನ್ ಮಾಡ್ತಾ ಇದಾರೆ, ಫ್ರಾಂಚೈಸಿ ಮಾಡಲ್ ಹೋಗ್ತಾ ಇದಾರೆ ಅವರು. ಒಂದು ಫ್ರಾಂಚೈಸಿಗೆ ಯಾರಾದ್ರೂ ಮಾಡಬೇಕು ಅಂದ್ರೆ ಅದಕ್ಕೆ 3 ಲಕ್ಷ ರೂಪಾಯಿಯನ್ನ ಕೊಡ್ತಕ್ಕಂಥದ್ದು, ಚಿಕನ್ ಮರಿಯನ್ನ ರೈತರು ಕೊಡ್ತಕ್ಕಂಥದ್ದು, ಬೆಳೆದಾದ್ಮೇಲೆ ಬೆಳೆದಂತ ಚಿಕನ್ ಗೆ ಅವರು ಬಳಿಯ ಹೋಗಿ ಅವರು ಖರೀದಿ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ತಗೊಂಡೋಗಿ ಫ್ರಾಂಚೈಸಿ ಅವರಿಗೆ ಕೆಜಿಗೆ ಇಷ್ಟು ಅಂತ ಮಾರಾಟ ಮಾಡ್ತಕ್ಕಂಥದ್ದು, ಅವನಿಗೆ ಮಾರಾಟ ಮಾಡೋದಕ್ಕೆ ಅವನಿಗೆ ಫ್ರಾಂಚೈಸಿ ಕಮಿಷನ್ ಅಂತೇಳಿ ಯಾರನ್ನು ಕೊಡ್ತಾರೆ, ಬರ್ತಕ್ಕಂಥ ಲಾಭ ಮತ್ತೆ ಕಂಪನಿಗೆ ಬರುತ್ತೆ. ಇದಕ್ಕೆ ಬೇಕಾದಂತ ಸಾಗಾಣಿಕೆಗೆ ಈಗಾಗಲೇ ಇಲಾಖೆಯಿಂದ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದಾರೆ. ಸೊ ಆತರ ಹಲವಾರು ಯೋಜನೆ, ಹಲವಾರು ಇದಕ್ಕೆ ಪಶುಪಾಲನಾ ಇಲಾಖೆಯಿಂದ ಯೋಜನೆ, ಕುಟುಂಬೋದ್ಯಮದ ಯೋಜನೆ ಬರ್ತಾ ಇದೆ, ಮೀನುಗಾರಿಕಾ ಇಲಾಖೆಯಿಂದ ಯೋಜನೆ ಬರ್ತಾ ಇದೆ, ಕೃಷಿ ಇಲಾಖೆಯಿಂದ, ತೋಟಗಾರಿಕಾ ಇಲಾಖೆಯಿಂದ, ವಿವಿಧ ಹಂತಗಳಲ್ಲಿ ರೈತನನ್ನ ಸಬಲನನ್ನಾಗಿ ಮಾಡೋದಕ್ಕೆ, ರೈತನನ್ನ ಗೆಲ್ಲುವಂತಾಗಿ ಮಾಡೋದಕ್ಕೆ ಹಲವಾರು ಯೋಜನೆಗಳು ಬರ್ತಾ ಇದೆ, ಆಗ್ಲೇ ಅನುಷ್ಠಾನ ಆಗ್ತಾ ಇದೆ. ಇದನ್ನ ಸಮರ್ಪಕವಾಗಿ ರೈತ ಉಪಯೋಗಿಸಿಕೊಂಡದ್ದೇ ಆದದಲ್ಲಿ ನಮ್ಮ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಆಡೋದಕ್ಕೆ ಇದೊಂದು ದೊಡ್ಡ ವೇದಿಕೆ ಆಗತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಇಲ್ಲಿ ಘಂಟಾಘೋಷವಾಗಿ ವೇದಿಕೆ ಮುಖಾಂತರ ಹೇಳಬಹುದಾಗಿದೆ. ಬಹಳ ಸಂತೋಷ, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಆದಿಶೇಷನ್ ಗೌಡ ಅವರೇ, ಇಷ್ಟೆಲ್ಲ ಆದ್ಮೇಲೂ ಕೃಷಿಕರಲ್ಲಿ ಕೆಲವೊಂದು ಅನುಮಾನಗಳು, ಪ್ರಶ್ನೆಗಳು ಉಳಿದೇ ಇರುತ್ತೆ. ನಾವು ಆದಿಶೇಷನ್ ಗೌಡ ಅವರ ಜೊತೆ ಯಾಕೆ ಮಾತಾಡಬಾರದು, ನಮ್ಮೂರಿಗೂ ಯಾಕೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ತರಬಾರದು, ಪ್ರಯತ್ನ ಪಡಬಾರದು ಅಂತ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕನ್ನಡದಲ್ಲಿ 3 ಸಾರಿ ವಿಧಾನವಾಗಿ ಹೇಳ್ಬಿಡಿ. ನಾನು ಮಹಾತ್ಮ ಗಾಂಧಿ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷ ಆದಿಶೇಷನ್ ಗೌಡ. ನನ್ನ ದೂರವಾಣಿ ಸಂಖ್ಯೆ 9343828203. ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, 9343828203. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ತಾವು ಗುರುತಾಕೊಳ್ಳಿ ರೈತ ಬಾಂಧವರೇ, 9343828203. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಂಶಯ ಇದ್ರೆ, ಪ್ರಶ್ನೆ ಇದ್ರೆ ತಾವು ನೇರವಾಗಿ ನನಗೆ ಸಂಪರ್ಕ ಮಾಡಿ. ಮತ್ತೆ ನಾವು ಇದಾದ ನಂತರ, 30 ತಿಂಗಳು ಕಳೆದ ನಂತರ ಕೂಡ ಈ ಸಂಪನ್ಮೂಲ ಸಂಸ್ಥೆಯಾಗಿ ನಾವು ಯಾವುದೇ ಅನುದಾನ ಪಡೆದೇ ಇದ್ರೂ ಕೂಡ ನಾವು ಅವ್ರ ಜೊತೆ ಇದ್ದೀವಿ. ಈಗ 20-25 ವರ್ಷದಿಂದ ನಮ್ಮ ಈ ಸಂಸ್ಥೆ ಬೇರೆ ಕಡೆ ಕೆಲಸ ಮಾಡಿದಾಗ ಈಗಲೂ ರೈತರುಗಳು ನಮಗೆ ಸಂಪರ್ಕ ಮಾಡ್ತಾರೆ, ಬೇರೆ ಇಲಾಖೆ ಯೋಜನೆಗಳು, ಬೇರೆ ಹಣಕಾಸು ನೆರವು ಹೇಗೆ ಪಡ್ಕೋಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ನಿರಂತರವಾಗಿ ಅವರಿಗೆ ಸಲಹೆ, ಮಾರ್ಗದರ್ಶನ, ಸೂಚನೆಯನ್ನು ಕೊಡ್ತಾ ಇರ್ತೀವಿ. ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಗಳಿದ್ರೆ ಭಾಗವಹಿಸ್ತಾ ಇರ್ತೀವಿ. ನಿಮ್ಮ ಜೊತೆನೂ ಹಾಗೆ, ಏನೇ ಕಾರ್ಯಕ್ರಮಗಳಿದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕನಸು ಕೂಡ, ನಮ್ಮ ಸಂಸ್ಥೆಯ ಕನಸು ಕೂಡ ಅಷ್ಟೇ, ರೈತ ಗೆಲ್ಲಬೇಕು, ರೈತನಿಗೆ ಉತ್ತಮವಾದಂಥ ಮಾರುಕಟ್ಟೆ ದೊರಕಬೇಕು, ರೈತ ಯಶಸ್ವಿ ಉದ್ಯಮಿಯಾಗಬೇಕು, ಅವನ ಕಾಲ ಮೇಲೆ ಅವನೇ ನಿಲ್ಲಬೇಕು, ಯಾರನ್ನ ಅವಲಂಬನೆ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ಭಾವನೆ. ಒಳ್ಳೇದಾಗ್ಲಿ, ತಮ್ಗೆಲ್ಲ ಮತ್ತೆ ನಮ್ಮನ್ನ ಕರೆಸಿ ಮಾತಾಡಕ್ ಅವಕಾಶ ಕೊಟ್ಟಂತ ಆಕಾಶವಾಣಿಗೂ ಅನಂತ ಅನಂತ ಧನ್ಯವಾದಗಳನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲತೆಗಳನ್ನು ಕುರಿತು